ಇವರು ಕಬ್ಬು, ತೊಗರಿ, ಉದ್ದ, ಮೆಕ್ಕೆಜೋಳ ಮತ್ತ ರೈತರಿಂದ ಹಾಲನ್ನು ಖರೀದಿ ಮಾಡಿ ಹಾಲಿನಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡಿ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಅವರ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ. ನಮಸ್ಕಾರ ಗುರ್ನಿಂಗಪ್ಪ ನಾಗಪ್ಪ ಮುತ್ತಕ್ನವರವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ಕಾರ. ನಿಮ್ದು ಎಷ್ಟು ಹೊಲ ಐತ್ರಿ? ಸರ್, 48 ಎಕರೆ ಟೋಟಲ್. ಮುಂದೆ ನಾವು ಇರೋದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ಒಳಗ್ರಿ, ಜಮಖಂಡಿ ತಾಲೂಕು ಕಲ್ಲಳ್ಳಿ ಗ್ರಾಮದಾಗ 13 ಎಕರೆ ಐತ್ರಿ. ಮುಂದೆ ಜಮಖಂಡಿ ಒಳಗೆ ಏನತಿ 2 ಎಕರೆ ಐತ್ರಿ. ಕಡಕೋಳ ಗ್ರಾಮದಾಗ ಏನತ್ರಿ ಅಲ್ಲಿ 7 ಎಕರೆ ಐತ್ರಿ. ಮುಂದೆ ಉಳಿದಿದ್ದು ಬಿಜಾಪುರ ಜಿಲ್ಲಾದಾಗ ಭದ್ರೇಶ್ವರ ತಾಲೂಕು ರೀ ನಿಡುನಿ ಒಳಗ, ಅಲ್ಲಿ ಟೋಟಲ್ 27 ಎಕರೆ ಐತ್ರಿ. ಇಷ್ಟೆಲ್ಲ ಹೊಲಗಳು ಅದಾವ್ರಿ ನಿಮ್ಮ ಹತ್ರ, ನೀವು ಒಬ್ಬರೇ ನಿಭಾಯಿಸ್ತೀರಾ ಮತ್ತೆ ನಿಮ್ ಯಾರಾದ್ರೂ ನಿಮ್ಮ ಬ್ರದರ್ ಯಾರಾದ್ರೂ ಇದಾರೆ? ನಮ್ಮ ಬ್ರದರ್ ಒಬ್ಬರ ಅದಾರ ರೀ. ಮುಂದೆ ನಮ್ಮ ಅಕ್ಕರ ಗಂಡ ಅವರು ಇದಾರೆ, ಅವರು ನಾವು ಕೂಡ ಮಾಡ್ಕೋತ ಹೋಗ್ತೀವ್ರಿ. ಈ ಹೊಲದಾಗ ಯಾವ ಬೆಳೆಗಳನ್ನು ಬೆಳಿತೀರಿ? ಈಗ ಇಲ್ಲಿ ಜಮಖಂಡಿ ಒಳಗ ಕಬ್ಬು ಐತ್ರಿ, ಕಲ್ಲಳ್ಳಿ ಒಳಗ ಕಬ್ಬು ಐತ್ರಿ, ಕಡಕೋಳ ಒಳಗ ಕಬ್ಬು ಐತಿ, ಗುಂಜಾಳ ಐತ್ರಿ. ಮುಂದ ಬಿಜಾಪುರ ಜಿಲ್ಲಾದೊಳಗ ಏನತಿ ಬಬಲೇಶ್ವರ ತಾಲೂಕಿನಾಗ ತೊಗರಿ, ಉದ್ದು, ಮುಂದ ಅಲ್ಲಿ ಕಬ್ಬು ಐತ್ರಿ. ಅಂದ್ರೆ ನೀವು ಹೆಚ್ಚಾಗಿ ಕಬ್ಬನ್ನ ಬೆಳಿತಾ? ನಾವು ಕಬ್ಬನ್ನ ಮಾಡ್ತೀವ್ರಿ. ಮೊದಲಿಂದ ಏನಂತಿ ಕೃಷ್ಣಾ ನದಿ ಇದರ ಸಂಬಂಧ ನಾವು 40 ವರ್ಷ ಬಟ್ಲಿ ಆಯ್ತು ಕಬ್ಬನ ಹೆಚ್ಚ ಗಾಣ ಮಾಡುದು. ಮುಂದ ಈಗ ಸಕ್ಕರೆ ಫ್ಯಾಕ್ಟ್ರಿ ಒಳಗೆವು, ಈಗ ಏನಂತಿ ಫ್ಯಾಕ್ಟ್ರಿ ಕಬ್ಬ ಆಗ್ತೀವಿ, ಗಾಣೆ ಅಂತ ಬಂದಾಗ್ಯಾವ್ರಿ. ಬೆಲ್ಲ ತಯಾರು ಮಾಡ್ತಿದ್ವಿ. ಮುಂಚೆ ನೀವು ಬೆಲ್ಲವನ್ನ ತಯಾರು ಮಾಡ್ತಿದ್ರಿ? ಹಾ, ಮೊದಲು ಮುಂಚೆದಾಗಿ ನಾವು ಬೆಲ್ಲ ನಾವು ತಯಾರು ಮಾಡ್ತಿದ್ವಿ. 30 ವರ್ಷ ಗಾಣ ನಮ್ದ್ರಿ. ಈಗ ಏನತಿ ಅವು ಲೇಬರ್ ಸಂಬಂಧ ಮತ್ತ ಸಕ್ಕರೆ ಫ್ಯಾಕ್ಟ್ರಿ ಅದು, ಅದ್ರ ಸಂಬಂಧ ಏನತಿ ಲೇಬರ್ ಪ್ರಾಬ್ಲಮ್ ಸಂಬಂಧ ಗಾಣ ತಗಿಸಿಂದ ಸಕ್ಕರೆ ಫ್ಯಾಕ್ಟ್ರಿ ಕಬ್ಬ ಹಾಕ್ತಿವ್ರಿ. ಪ್ರತಿ ವರ್ಷ ಎಷ್ಟು ಟನ್ ಕಬ್ಬು ಬೆಳಿತೀರಿ ನೀವು? ನಮ್ದು ಟೋಟಲ್ 2 ಜಿಲ್ಲಾ ಕುಡಕಿಶಿಂದ 1500-1700 ಟನ್ ಕಬ್ಬ ಬೆಳಿತೀವ್ರಿ. ಕಬ್ಬನ್ನು ನೀವು ಸಾವಯವದಲ್ಲಿ ಬೆಳಿತೀರಿ ಏನು ರಾಸಾಯನಿಕ ಒಳಗೆ ಬೆಳಿತೀರಿ? ನಾವು ಮೊದಲ ಸಹಯೋಗ ಮಾಡ್ತಿದ್ವಿ, ಈಗ ಲೇಬರ್ ತೊಂದರೆ ಸಂಬಂಧ ಏನತಿ ರಾಸಾಯನಿಕ ಮಾಡ್ತೀವ್ರಿ. ಅಂದ್ರೆ ಈಗ ನೀವು ಸಾವಯವ ಮಾಡಬಹುದಲ್ರಿ? ಮಾಡಬಹುದ್ರಿ, ಸ್ವಲ್ಪ ನಾವು ಬ್ರದರ್ ನಾವು ಇಬ್ಬರದ ಅದವ್ರಿ, ಅದು ಸ್ವಲ್ಪ ತ್ರಾಸು ಸಂಬಂಧ ಲೇಬರ್ಗಳು ಬರುದಿಲ್ಲ, ಅದ್ರ ಸಂಬಂಧ ನಾವೇನತಿ ರಾಸಾಯನಿಕ ಮಾಡ್ತೀವ್ರಿ. ಅಂದ್ರೆ ರಾಸಾಯನಿಕಗಳನ್ನ ಬೆಳೆಗಳಿಗೆ ಹಾಕೋದ್ರಿಂದ ಭೂಮಿ ಫಲವತ್ತತೆ ಕಳ್ಕೊತೈತ್ರಿ, ಮತ್ತ ನಮ್ಮ ಏನಾಗತ್ತೆ ಆಹಾರ ಬರೋದೆಲ್ಲ ವಿಷವಾಗಿ ಬಿಡತೈತೆ. ಅದು ಸಾವಯವ ಮಾಡೋದ್ರಿಂದ ಏನಂತ ವಿಷಮುಕ್ತ ಆಹಾರವನ್ನ ನಾವು ಪಡಿಬಹುದು. ಅದಕ್ಕೆ ನೀವು ಏನ್ ಹೇಳ್ತೀರಿ? ಅದೆಲ್ಲ ನಮ್ಮ ಕಾಡಿ ಸಿದ್ದೇಶ್ವರ ಅಜ್ಜಾರ ಏನತಿ ಅವರೆಲ್ಲ ಅದ್ರಿಗೂ ಮಾಡತ್ತಾರೆ, ಆದ್ರೆ ಮಾಡ್ತೀವ್ರಿ, ಇಲ್ಲ ನಂಗಿಲ್ಲ, ಸ್ವಲ್ಪ ಕಮ್ಮಿ ಮಾಡ್ತೀವ್ರಿ. ಈ ರಾಸಾಯನಿಕ ಸ್ವಲ್ಪ ಜಾಸ್ತಿ ಏನ್ ಮಾಡ್ಬೇಕು ಅನ್ನೋದೈತ್ರಿ, ಅದು ಬಟ್ಟಿ ಇದು ಮಾಡಿ ಏನು ಬೆಲ್ಲ ಮುಂದ ಜಾಲಿ ತ್ವಾಟಿ ಸ್ವಲ್ಪ ಆಕಳ ಗೋಮಂತ್ರ ಅವು ಶಗಣಿ ಎಲ್ಲ ಮಾಡ್ತೀವೋ ಒಮ್ಮೆ ಒಂದ ಲೇಬರ್ ತೊಂದ್ರೆ ಸಂಬಂಧ ಮಾಡುದು ಇಷ್ಟ. ಅಂದ್ರೆ ರಾಸಾಯನಿಕದಿಂದ ಸಾವಯವ ಬರ್ಬೇಕು ಅನ್ನೋದು ನಿಮಗೂ ಹಂಬಲ ಐತಿ? ನಮಗೂ ಐತ್ರಿ, ಯಾಕ ಅದರಿಂದ ನಮ್ಮ ಭೂಮಿ ಇದು ಫಲವತ್ ಚಲೋ ಐತ್ರಿ. ಈಗ ಮೊದಲ ನಮ್ಮ ಜಮಖಂಡಿ ತಾಲೂಕಿನಾಗ ಏನು ಕಡ್ಕೋದಾಗದಲ್ರಿ, ಸವಳ ಜವಳದಿಂದ ಮೊದಲ ಆಗಿದ್ದುರಿ ಅವು. ಈಗ ಏನತಿ ಅವು ಪೈಪ್ ಹಾಕೊಂಡು ಸುಧಾರಣೆ ಮಾಡಿದ್ರಿ. ಅದಕ್ಕೆ ಏನೈತ್ರಿ ಯಾವ್ದು ರಾಸಾಯನಿಕ ಬಿಟ್ಕಿಶಿಂದ ಸಾವಯವ ಮಾಡ್ಬೇಕಂತ ಬಿಟ್ಟಿದ್ವಿ. ಯಾಕಂದ್ರೆ ಈಗ ಅದು ಹೊಸ ನೆಲ ಆಗೈತ್ರಿ ನಮ್ದು. ಮೊದಲೇನತಿ ಅದು ಜೋಳ ಸವಳ ಬಂದಿತ್ತು, ಅದನ್ನ ರಾಸಾಯನಿಕ ಮಾಡೋದು ಬಿಟ್ಟಿದ್ವಿ. ಈಗ ಏನತಿ ಸಾವಯವ ಮಾಡಬೇಕಂದ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ಮತ್ತೆ ತೊಗರಿಯನ್ನು ಬೆಳಿತೀನಿ ತಿಳಿದ್ರಿ, ಉದ್ದು ಬೆಳಿತೀನಿ ತಿಳಿದ್ರಿ, ಇದ್ರೊಳಗಿನ ಯಾವ ತರ ನೀವು ಉತ್ಪಾದನೆಯನ್ನು ಮಾಡ್ತೀರಿ? ಅದ್ರೊಳಗೆ ಬೇರೆ ಹೊರಟೀರಿ ಅಂದ್ರ ತೊಗರಿ ಒಳಗೆ ಉದ್ದು ಹಾಕ್ತಿವ್ರಿ, ಹೆಸರು ಮುಂದ ಎಳ್ಳು ಇವನ್ ಹಾಕ್ತಿವ್ರಿ, ಆ ತೊಗರಿ ಒಳಗೆ ಹಾಕ್ತಿವ್ರಿ ಇವನು. ಅಂದ್ರೆ ನೀವು ಅದ್ರ ತೊಗರಿ ಒಳಗನ ಇವು ಎಲ್ಲ ಒಳಗ ಅದ್ರೊಳಗ ಉದ್ದು ತೊಗರಿ ಮುಂದ ಅವ್ರಿ ಅದ್ರೊಳಗನ ಹಾಕ್ತಿವ್ರಿ. ಅಂದ್ರೆ ಅಂತರ್ ಬೇಸಾಯ ಪದ್ಧತಿ ಮಾಡ್ತೀವಿ. ಹಾ, 2-3 ತರ ಹಾಕಿಸಿಂದ ಬಿತ್ಕಿಸಿಂದ ಅದ್ರೊಳಗ ತಕೋತೀವ್ರಿ. ತೊಗರಿ ಇಳುವರಿ ಹೆಂಗೈತ್ರಿ ನಿಮ್ದು? ಇಳುವರಿ ಹೋಸಲ 8 ಕ್ವಿಂಟಲ್ ಆಗೈತ್ರಿ. ಎಕರೆಕ್ 8 ಕ್ವಿಂಟಲ್ ಆಗೈತೆ? 8 ಕ್ವಿಂಟಲ್ ಆಗೈತೆ ಅಂದ್ರೆ 8x24 ಕ್ವಿಂಟಲ್ ಆಗೈತ್ರಿ 3 ಎಕರೆ ಹೋಸಲ ರೀ. ಮುಂದ ಉದ್ದ ಏನತಿ ಒಂದ್ 3 ಕ್ವಿಂಟಲ್ ಆಗೈತಿ, ಹೆಸರು ಒಂದ್ 1-1.5 ಕ್ವಿಂಟಲ್ ಆಗೈತಿ. ಅಂದ್ರೆ ಮಣಿಪುರ ತೇಕ ಅಂದ್ರೆ ಮಣಿಪುರ ತೇಕ ಎಗ್ದಿ ಜವಾರಿನಾರಿ, ಆದ್ರೂ ಮಾಡ್ತೀವ್ರಿ ಜವಾರಿ ರೀ. ಸ್ವಲ್ಪ ಲೇಬರ್ ತೊಂದ್ರೆ ಸಂಬಂಧ ಸ್ವಲ್ಪ ಕಮ್ಮಿ ಮಾಡಿದೀವ್ರಿ, ಕಬ್ಬಣ ಜಾಸ್ತಿ ಮಾಡಿದೀವ್ರಿ. ಕಬ್ಬಣ ಜಾಸ್ತಿ ಬೆಳಿತಾ ಇದ್ರಿ. ಹಾಂ, ಉದ್ದ ಹೆಂಗ್ ಬೆಳಿತೀರಿ ಉದ್ದ? ಅದ್ರ ಯಾವ ತರ ನೀವು ಸಾಲಗಳನ್ನ ಬಿಟ್ಕೊಂಡ ಯಾವ ತರ ಅದನ್ನ ಬೆಳೆಯನ್ನು ಬೆಳಿತೀರಿ ನೀವು? ಈಗ ನೋಡ್ರಿ ನಾವು ದಗಡ ಮಾಡಿ ಅಥವಾ ಅದೇನ ತೊಗರಿ ಉದ್ದು ಮುಂದ ಹೆಸರು ಅವೇನ ಎಲ್ಲ ಅದ್ರೊಳಗೆ ಹಾಕ್ತೀರಿ, ಅದ ದಿಂಡಿನೊಳಗೆ ಹಾಕಿ ಒಟ್ಟು ಕೂಡ ಬಿತ್ತೋತ ಹೋಗ್ಬಿಡುದು. ಅಂದ್ರೆ 4 ಪುಟಿನ ತೊಗರಿ ಸಾಲ, 4 ಪುಟಿನ ತೊಗರಿ ಸಾಲ ಇರ್ತಾವ, ತೊಗರಿ ಸಾಲಿನ ಮಧ್ಯದಲ್ಲಿ ಮಧ್ಯದಲ್ಲಿ 2 ಅದೊಂದ್ ಅದೊಂದ್ ಏನತಿ 2 ಪುಟಿಗೆ ಒಂದ್ ಕಿಶನ್ ಅದೊಂದ್ ಅದೊಂದ್ ಹಾಕಿರ್ತೀವ್ರಿ. ಅದ್ರ ಇಳುವರಿ ಯಾವ ತರ ಬರುತ್ತೆ? ಅದು ಚಲೋ ಬರ್ತೈತ್ರಿ. ಒಂದ್ ಸ್ವಲ್ಪ ಏನತಿ ಲೇಬರ್ ತೊಂದ್ರೆ ಇಲ್ಲ, ಅದ್ರ ಸಂಬಂಧ ಒಮ್ಮೆ ಇಳುವರಿ ತೊಗರಿ ದನಕ ಏಕ ನಂಬರಿ. ಮುಂದ ಹೆಸರು ಸ್ವಲ್ಪ ಮಣಿಪುರ ತೇಕ ಹಾಕವ್ರಿ, ಬಹಳ ಹಾಕಂಗಿಲ್ರಿ ಅದನ್ನ ಲೇಬರ್ಸ್ ಸ್ವಾಲ್ಟೈಸ್ ಸಂಬಂಧ ರೀ. ಅದನ್ನ ಮಣಿಪುರಕ್ಕೆ ಎಷ್ಟಕ್ಕ ಹಾಕ ಅವತ್ತು ಒಟ್ಟು ಚಲೋ ಐತ್ರಿ. ಉದ್ದಿಗೆ ರೋಗ ರುಜಿನಗಳು ಏನಾದ್ರೂ ಬರ್ತಾವನ್ರಿ? ಹಾ, ಬರ್ತಾವ್ರಿ ಸರ್. ಅವು ಬರ್ತಾವ್ರಿ. ಒಂದ್ 2 ಸಲ ಉದ್ದಿನ ಔಷಧ ಹೊಡಿಬೇಕ್ರಿ, ತೊಗರಿಗೆ ಏನತಿ ಒಂದ್ 5-6 ಸಲ ಹೊಡಿಬೇಕ್ರಿ. ಮುಂದೆ ಉಳಿದಿದ್ದೇನ ಏನ್ ಹೊಡಿಯಂಗಿಲ್ರಿ. ಉದ್ದು ಮತ್ತು ತೊಗರಿ ಇಳುವರಿ ಚಲೋ ಐತಿ ನಿಮಗೆ? ಚಲೋ ಐತ್ರಿ ಸರ್, ಚಲೋ ಐತ್ರಿ. ಮತ್ತ ಇದೇ ತರ ನೀವು ರೈತರಿಂದ ಹಾಲನ್ನ ಖರೀದಿ ಮಾಡಿ ಅದರಿಂದ ಉತ್ಪಾದನೆಯನ್ನ ಮಾಡ್ತೀರಿ ಅಂತ ಹೇಳಿ ಕೇಳ್ಪಟ್ಟಿವಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ ಸರ. ನಾವು ಊರಾಗ ರೈತರ ಮನೆಯೊಳಗ ನಮ್ಮು ದನ ಇಲ್ರಿ, ರೈತರು ಏನ ದನಗಳದಾವಲ್ರಿ, ನಾವು ಅವ್ರವ್ರ ಮನೆಗೆ ಹೋಗಿಸಿಂದ ಲೇಬರ್ ಗಳದಾವ್ರಿ, ಅವ್ರವ್ರ ಮನೆಗೆ ಹೋಗಿಸಿಂದ 8 ಮಂದಿ ಜನ ಅದಾರ್ರಿ, ಅವ್ರ ಮನೆ ಮನೆಗೆ ಹೋಗಿಸಿಂದ 1 ಕ್ಯಾನು 2 ಕ್ಯಾನು ಹಿಂಗ 10 ಲೀಟ್ರು 5 ಲೀಟ್ರು ಹಾಲು ಹಾಕ್ತಿರ್ತಾರಿ. ತಂದ ಕಿಸಿಂದ ಜಮಖಂಡಿಯೊಳಗ ಅಲ್ಲೇ ಬೇಕರಿ ಐತಿ ನಮ್ದು, ಸ್ವೀಟ್ ಮಾರ್ಟ್ ಐತಿ, ಮುಂದೆ ಹಾಲಿನ ಡೈರಿ ಐತ್ರಿ. ಅಲ್ಲಿ ಏನತಿ ಕವಾ, ಬಾಸುಂದಿ, ಪನ್ನೀರು, ಶ್ರೀಖಂಡ, ಚಕ್ಕ ಇವೆಲ್ಲ ವೆರೈಟಿ ಮಾಡ್ತೀವ್ರಿ. ಅಂದ್ರೆ ಹಾಲಿನೊಳಗೆ ಕೊಬ್ಬಿನಾಂಶವನ್ನು ಯಾವ ತರ ನೀವು ಚೆಕ್ ಮಾಡ್ತೀರಾ? ನಮ್ಮ ರೈತರು ಇರ್ತಾವ್ರಿ, ಚೆಕ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಗವಳಿಗಾರು ತಂದಿದ್ದೀವಿ ಅಂದ್ರೆ ಚೆಕ್ ಮಾಡಬಹುದ್ರಿ, ನಾವು ಸ್ವತಃ ನಮ್ಮೂ ದನ ಇದ್ದಂಗ್ರಿ. ಅವ್ರು ಅಂದ್ರೆ ನಾವು ರೊಕ್ಕ ಕೊಟ್ಟಿರ್ತೀವಿ, ಅವ್ರು ತೊಗೊಂಡಿರ್ತಾರೆ, ಅವ್ರು ತೊಗೊಂಡಿರ್ತಾರ ಅಂದ್ಮೇಲೆ ನಮ್ಮ ಹಾಲು ಇದ್ದಂಗ್ರಿ. ಅವು ಅವೇನ್ ಚೆಕ್ ಮಾಡಂಗಿಲ್ಲ, ಏನಿಲ್ಲ, ನಮ್ಮ ಹಾಳುಗಳೆಲ್ಲ ನಾವು ಚೆಕ್ ಮಾಡ್ತೀವಿ. ಆದ್ರೆ ಅವ್ರಂತಕ್ಕೇನು ಚೆಕ್ ಮಾಡಿ, ಯಾಕೆ ನಮ್ಮ ಇದ್ದಂಗ ಇರಲಿ ಅವ್ರು ಹಾಲು, ಅವೇನು ಕೊಂಡು ತೊಳ ಅವಶ್ಯಕತೆ. ನಾವು ರೈತರಿಗೆ ರೊಕ್ಕ ಕೊಟ್ಟಿರ್ತೀವಿ, ನಾವು ಹಾಲು ತರ್ತೀವ್ರಿ. ಅವನು ರೈತರು ದನಕರುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳ್ತೀರಿ? ನೋಡ್ರಿ, ಹಿಂಡಿ ಹಸಿ ಹಿಂಡಿ ಅದು ಒಂಥರ ಹಾಕ್ತಿರ್ತಾರೋ ಅಂತವೆಲ್ಲ ಹಾಕಬೇಡ್ರಿ. ಚಜ್ಜಿ ಹಾಕ್ರಿ, ಮುಂದ ಶೇಂಗಾ ಹಿಂಡಿ ಹಾಕ್ರಿ, ಜವಾರಿ ಹುಲ್ಲತ್ ಬರ್ತೈತಿ ಅದನ್ನ ಹಾಕ್ರಿ, ಚಲೋ ಪ್ಯಾಟ್ ಬರ್ತೈತಿ, ಕಣಕಿ ಹಾಕಿದ್ರ ಬರ್ತೈತಿ. ನೀವು ಆದ್ಯಂತ ಅಂತ ಇಂಥ ಅದಕ್ಕೆ ಪ್ಯಾಟು ಕಮ್ಮಿ ಬರ್ತೈತಿ, ಸ್ವಾದು ಬರಂಗಿಲ್ಲ. ಮುಂದಾದ ನಾವು ಕವ ಮಾಡ್ತಿರ್ತೀವಿ, ಕವನೂ ಬೀಳಂಗಿಲ್ಲ, ಬಾಸುಂದೇನು ತಯಾರಾಗಂಗಿಲ್ಲ, ಅದು ಸ್ವಲ್ಪ ಇದು ಆಕೈತಿ, ಅದನ್ನ ಹಾಕಬೇಡ್ರಿ, ಇವನ್ನೆಲ್ಲ ಹಾಕ್ರಿ ಅಂತ ಹೇಳ್ತೀವಿ. ಅಂದ್ರೆ ದನಕರುಗಳನ್ನ ಮೇಯಿಸುವಂತ ಕ್ರಮಗಳ ಬಗ್ಗೆ ಏನಾದ್ರೂ ಹೇಳ್ತೀರಿ? ಈಗ ಮೇವು ಪದಾರ್ಥ ತಿನ್ನೋದು ಬದಲ್ರಿ, ಅದ ಏನತಿ ಗೊಂಜಾಳು ಸರ್ಕಾರಿ ಹುಲ್ಲು ಬರ್ತೈತ್ರಿ. ಮುಂದ ಭೂಮಿಯಿಂದ ಏನತಿ ಕೆತ್ತೊಂದ ಉಡಿ ಕಟ್ಕಿಸಿಂದ ನಮ್ಮ ರೈತರು ಏನತಿ ಉಡಿ ಕಟ್ಟುವಂತ ಕಿಸಿಂದ ಮೇವು ಮಾಡ್ತಿರ್ತಾರ್ರಿ. ಅದನ್ನ ತಂದ ಒಗಿದು ಜ್ವಾಳದ ಮೇವು, ಕಬ್ಬಿನ ವಾಡಿ ಇಂತವೆಲ್ಲ ಹಾಕ್ತಾರ. ಅಂದ್ರೆ ಈಗ ಹಾಲನ್ನ ರೈತರು ಕರಿತಿರ್ತಾರ, ಹಾಲು ಕರಿವತ್ನಾಗ ಅವ್ರು ಏನಾದ್ರು ಕ್ರಮಗಳನ್ನ ಅನುಸರಿಸಬೇಕನ? ಏನಿಲ್ರಿ, ಏನಿಲ್ಲ, ಅದು ನಾವು ಕರಿವತ್ನಾಗ ಏನತಿ ಅದನ್ನ ಇದು ಮಾಡ್ಕಿಸಿಂದ ಚರ್ಗಿ ತೊಂದ್ ಕಿಸಿಂದ ಅವು ಕರ ಬಿಟ್ಕಿಸಿಂದ ಕುತ್ತೀವ ಅಂತಂದ್ರ ಹಿಂಡತಾವ್ರಿ. ಎಷ್ಟು ಪ್ರಮಾಣ ಮೇಲೆ ಹಿಂಡ್ತಿರ್ತಾವ ಅಷ್ಟು ಹಿಂಡತಾವ್ರಿ ಅವು. ಇಲ್ಲಿ ಕತ್ತಂತಂದ್ರ ಏನತಿ ಅವು ಒಮ್ಮೆ ಕರ್ಕೊತಿರ್ತಾವ, ಇಲ್ಲ ಆದ್ರೂ ಒಟ್ಟ ಈದೊಂದ 5-6 ತಿಂಗಳ ಕಂಟಿನ್ಯೂ ಹಿಂಡತಾವ್ರಿ. ಮುಂದ ಒಂದ್ 7 ತಿಂಗಳ ಆತ ಒಪ್ಪತ್ತಿಗೆ ಹಾಕಿಸ್ಕೋತಾವ್ರಿ. ಮುಂದೋಗಿ ಏನತಿ 1 ತಿಂಗಳ 2 ತಿಂಗಳ ಇರಕಾಗಿ ಬಂದ್ ಮಾಡಿಬಿಡ್ತಾವ್ರಿ. ನೀವು ಹಾಲಿನ ಉತ್ಪಾದನೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ರೈತರಿಂದ ನೀವು ಹಾಲಿನ ಖರೀದಿ ಮಾಡ್ತೀರಿ, ಅವ್ರಿಗೆ ಏನಾದರೂ ಸಬ್ಸಿಡಿ ದರದಲ್ಲಿ ಏನಾದರೂ ಹಿಂಡಿ ಏನಾದರೂ ಕೊಡ್ತೀರ ದನಕರುಗಳಿಗೆ? ಹಿಂಡಿದು ಏನ್ ಮೊದಲು ಕೊಡ್ತಿದ್ವಿ, ಈಗ ಒಂದ್ ಸ್ವಲ್ಪ ಕೊಡಂಗಿಲ್ರಿ. ಯಾಕಂದ್ರ ಇವು ಅಂತ ಇಂತ ಹಿಂಡಿ ಬರ್ಲಾಕತ್ತೇವ್ರಿ. ಆದ್ರೆ ನಾವು ಏನತಿ ತೋರ್ ಎತ್ತಿಸಿಂದ ಹಿಂಡಿಗೆ ರೊಕ್ಕ ಕೊಡ್ತೀವ್ರಿ. ಅಂದ್ರೆ ಹಾಲಿನಿಂದ ನೀವು ರೈತರಿಗೆ ಸಹಾಯಧನವನ್ನು ಕೊಡ್ತಾ ಇದ್ರಿ? ಕೊಡ್ತೀವಿ, ಕೊಡ್ತೀರಿ. ಅಂದ್ರೆ ಹಾಲಿನಲ್ಲಿ ಏನಾದ್ರು ದರ ಹೆಚ್ಚು ಕಡಿಮೆ ಆಕೈತಿಲ್ಲ, ಅದ್ರ ಪ್ರಕಾರ ನೀವು ರೈತರಿಗೆ ಧನವನ್ನು ವಹಿಸಿಕೊಡ್ತೀರಿ. ಅಂದ್ರೆ ಮುಂಚೆ ಹಾಲಿನ ರೇಟ್ ಕಮ್ಮಿ ಇತ್ತರಿ, ಅದ ಯಾವ ತರ ನೀವು ಅದ ಹಣ ಹೆಚ್ಚಾಗತ್ತಲ್ಲ, ಹಂಗ ನೀವು ರೈತರಿಗೆ ಹೆಚ್ಚಿನ ಹಣವನ್ನು ಕೊಡ್ತೀರಿ? ಅದು ಮೊದಲೇನತಿ ನಾವು ನೋಡ್ರಿ, ಫಸ್ಟ್ ಗೆ ಏನತಿ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ ಐತ್ರಿ. ಈಗ ಅದು ಹೆಚ್ಚಾಗೈತ್ರಿ, 40 ರೂಪಾಯಿ 45 ರೂಪಾಯಿ ನಡ್ದತ್ರಿ. ಅದಕ್ಕೆ ಏನತಿ ನಾವು ಮತ್ತ ಬೋನಸ್ ಹತ್ತು ಕಿಸಿಂದ ಹಾಕಿ ಕಿಸಿಂದ 8 ರೂಪಾಯಿ ಅದಂಗ್ ಕೊಡ್ತೀವ್ರಿ. ಈಗ ಮಾರ್ಕೆಟ್ ಹೆಂಗ್ ಹೆಂಗ್ ಬರ್ತದೆ ಆ ಟೈಪ್ ಬಟ್ ಕೊಟ್ಟು. ಅಂದ್ರೆ ನೀವು ರೈತರಲ್ಲಿ ಹಾಲಿನ ಖರೀದಿ ಮಾಡ್ತೀರಿ, ಅಂದ್ರೆ ಅವ್ರು ಯಾವ ತರ ಪ್ಯಾಟ್ ಬರುತ್ತಲ್ಲ, ಪ್ಯಾಟಿನ ಮೇಲೆ ದರವನ್ನು ನಿಗದಿ ಮಾಡ್ತೀರೋ, ಇನ್ನು ಎಲ್ಲ ಹಾಲಿಗೆ ಒಂದೇ ರೇಟ್ ಫಿಕ್ಸ್ ಮಾಡ್ತೀರಿ? ಇಲ್ರಿ, ಪ್ಯಾಟಿನ ಮೇಲೆ ಮಾಡ್ತೀವ್ರಿ. ಒಂದು ಪ್ಯಾಟ್ ಏನತಿ 8 ರೂಪಾಯಿ ಕೊಡ್ತೀವ್ರಿ, ಮುಂದ 8 ರೂಪಾಯಿ ಬೋನಸ್ ಅಂತ ಮತ್ತೆ ಕೊಡ್ತೀವ್ರಿ. ಒಂದ್ ಜಾಗದಾಗ ನಾವು ಖರೀದಿ ಮಾಡ್ಕೋತೀವಿ ರೈತರಿ. ಉಳಿದ ಏನತಿ 8 ಮಂದಿ ಏನ್ ಲೇಬರ್ ಖರ್ಚು ಕೊಡ್ತಿರ್ಲ, ಅವೇನತಿ ಅವೇನ ಪ್ಯಾಟ್ ತೆಗಿಯಂಗಿಲ್ಲ, ಏನಿಲ್ರಿ, ಅವ್ನ್ ಡೈರೆಕ್ಟ್ ತೋತೀವಿ, ನಾವು ಡೈರೆಕ್ಟ್ ಇದು ಮಾಲ್ ತಯಾರು ಮಾಡ್ತೀವ್ರಿ. ಹಾಲಿನಿಂದ ನೀವು ಕವ ಮತ್ತು ಪೇಡೆಗಳನ್ನ ತಯಾರು ಮಾಡ್ತಾನೆ ಅಂತ ಹೇಳಿದ್ರಿ, ಅದ್ರ ಉತ್ಪಾದನೆ ಯಾವ ರೀತಿ ಐತಿ? ಅದ್ ನೋಡ್ರಿ, ಹಾಲು ತಂದು ಅದನ್ನ ಒಂದ್ ಕಡಾವಂಗಿ ಅಂದ್ರೆ ಗಂಗಾಳ ಗತಿ ಮಾಡಿದ್ರು, ಹೆಂಗ ಕಬ್ಬಿಂದ ಗಂಗಾಳ ಮೊದಲು ಮಾಡ್ತಿದ್ರು ಆ ಟೈಪ್ ಏನತಿ ನಾವು ಅಲ್ಲಿ ತಂದು ಒಂದ್ ಕಡಾವಂಗಿ ಒಳಗ ಇಟ್ಟು ಅದನ್ನ ಹಾಕಿ ಕಟ್ಟಿಗೆಲೆ ತಯಾರು ಮಾಡ್ತೀವ್ರಿ. ನಾವು ಮಿಷಿನ್ಲೆ ಮಾಡಂಗಿಲ್ರಿ, ಜವಾರಿ ವಟ್ರಿ ನಮ್ದು. ಕವ, ಬಾಸುಂದಿ, ಹಾಲು, ಮುಂದ ಪನ್ನೀರು, ಚಕ್ಕ ಮಾಡ್ತೀವಿ, ಈ ಶ್ರೀಖಂಡ್ ಮಾಡ್ತೀವಿ, ಮತ್ತೆ ಸ್ವೀಟ್ ಮಾರ್ಟ್ ಹೋಯ್ತೀರಿ ನಮ್ದು ಶಿವಾಜಿ ಸರ್ಕಲ್ ಜಮಖಂಡಿ ಹಾಕ್ರಿ. ಇದರಿಂದ ತುಂಬಾ ಆದಾಯವನ್ನು ಪಡಿತಾ ಇದ್ರಿ ನೀವು? ಚಲೋ ಐತ್ರಿ ಸರ್, ಒಟ್ಟು 1 ಲಕ್ಷ ಚಲೋ ಐತ್ರಿ. ಅಂದ್ರೆ ನೀವು ನೀವೆಲ್ಲ ನೀವು ಹಾಲಿನ ಉತ್ಪಾದನೆಗಳನ್ನ ಮಾಡ್ತಿರಲ್ರಿ, ಅದ್ರ ಏನಾದ್ರು ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಿರೇನು? ಏನು ಇಲ್ಲ ಸರ್, ಎಲ್ಲ ಚೊಕ್ ಜವಾರಿ ರೀ. ನಾವು ಫುಡ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬರ್ತಾರು, ಎಲ್ಲಾರು ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾರಿ. ವರ್ಷಕ್ಕೊಮ್ಮೆ 6 ತಿಂಗಳಿಗೆ ಬಂತಾರಿ, ಬಂದು ಇದು ಮಾಡಿ. ನಾವು ಅನ್ಕ ಒಟ್ಟು ಜವಾರಿನಾ ರೀ, ನಮ್ಮ ಅಜ್ಜನ ಕಾಲದಿಂದ ಬಂದತ್ರಿ ಇದು. ಇದು ಹಾಲು ತುಂಬೋದು, ಇದು ಮಾಡೋದು, ನಾವು ರೈತರ ಮಕ್ಕಳದೀರಿ. ಹಂಗೇನ ಸೋಮಾರ ಮಾಡಂಗಿಲ್ಲ, ಯಾವೊಂದು ಹಸಿ ಬೆಣ್ಣೆ ತೆಗಂಗಿಲ್ಲ, ಏನು ಮಾಡಂಗಿಲ್ಲ. ಎಷ್ಟು ಇರ್ತತಿ ನೀಗ್ತತಿ ಅಲ್ಲಿ ತನ ಜವಾರಿನ ಮಾಡ್ತೀವ್ರಿ. ಬಟ್ ಅಂತ ಇಂದ ಕೆಮಿಕಲ್ಸ್ ಆಗಲ್ಲ, ಯಾವೊಂದು ಏನು ಹಾಕಂಗಿಲ್ಲ ಸರ್. ಅಂದ್ರೆ ನೀವು ಯಾವ ಕೆಮಿಕಲ್ಸ್ ಮುಕ್ತವಾದಂತ ಒಂದು ಆಹಾರ ಪದ್ಧತಿ ಅನುಸರಿಸಿ ಅದ್ರೊಳಗೆ ನೀವು ಎಲ್ಲ ರೆಡಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ? ಏನು ಬಟ್ ಯಾವ್ದು ಏನು ಇದ್ರೊಳಗೆ ಏನು ಹಾಕಂಗಿಲ್ಲ ರೀ, ಬಟ್ ಇದ್ದಿದ್ದ ಒಟ್ಟು ಜವಾರಿ. ಈಗ ಹಾಲಿನ ಉತ್ಪಾದನೆಯಿಂದ ಇಷ್ಟೆಲ್ಲ ನೀವು ಬೇಕರಿ ಪದಾರ್ಥಗಳನ್ನ ತಯಾರ ಮಾಡ್ತೀರಿ, ಇದರಿಂದ ನಿಮ್ಗೆ ಆದಾಯ ಯಾವ ರೀತಿ ಬರ್ತೈತಿ? ಐತ್ರಿ ಒಂದ್ ಲೆಕ್ಕಾಚಾರ ಒಟ್ಟು ಎಲ್ಲಾರು ಕುಟುಂಬದ ಎಲ್ಲ ಅನುಕೂಲ ಲೇಬರ್ಗಳು ನಮ್ದು ಐತ್ರಿ ಒಟ್ಟು ಚಲೋ ಐತಿ, ಕಬ್ಬಿಂದು ಐತಿ, ಇದು ಐತಿ, ಒಂದ್ ಲೆಕ್ಕಲೆ ನಡ್ದೈತ್ರಿ ಒಟ್ಟು. ಮತ್ತೆ ಇವೆಲ್ಲ ಬಿಟ್ಟು ಮತ್ತೇನಾದ್ರು ಹೊಲದಾಗ ಯಾವ ಬೆಳೆಗಳನ್ನ ಬೆಳಿತೀರಿ ನೀವು? ಮೊದಲ ದ್ರಾಕ್ಷಿ ಸರ, ದ್ರಾಕ್ಷಿದು ನಾವು ತೆಗೆದಿ ಕಲ್ಲೊಳಿ ಒಳಗ 8 ಎಕರೆ ದ್ರಾಕ್ಷಿನ ಐತ್ರಿ. ಅದು 2008 ತೆಗೆದಿರಿ, ಅದ್ರ ಮಳಿ ಬಹಳ ಜೋರಾಗಿ ಬತ್ತರಿ, ಗಾರ್ಗಲ್ ಬಿತ್ತು, ಆಗೇನ್ ತೆಗೆದಿ ಒಂದ್ 4 ಇತ್ತು. ಅದರಿಂದ ಅದ ನಮ್ ಬ್ಯಾಡ್ ಪಾಯಿಂಟ್ ನಮ್ಗೆ ಊದಲ್ ಹತ್ಕಿಸಿಂದ ತೆಗೆದು ಬಿಟ್ಟಿವ್ರಿ. 2008 ಮೆಕ್ಕೆಜೋಳನ ಬೆಳಿತೀನಂತ ಹೇಳಿದ್ರಿ ನೀವು, ಅದ ಯಾವ ರೀತಿ ಬೆಳಿತಿರ್ತ? ಅದು ಚಲೋ ಬೆಳಿತದ ಸರ್. ಮೊದಲ ಏನತಿ ಅದು ಆಗ ಏನ್ ಹಾಕ್ತಿದ್ದಿಲ್ಲ, ಕಮ್ಮಿ ಬೆಳಿತಿತ್ತು. ಈಗೆಲ್ಲ ಹೆಂಗಿಂದ 2-3 ಸಲ ಎಣ್ಣೆ ಹೊಡಿದು, ಮತ್ತ ಈಗ 35-40 ಕ್ವಿಂಟಲ್ ಬೆಳಿದೈತ್ರಿ. ಎಕರೆಗೆ ಚಲೋ ಐತ್ರಿ, ಎಕರೆ ಚಲೋ ಐತ್ರಿ. ಅಂದ್ರೆ ಸೈನಿಕ ಹುಳುಗಳ ಕಾಟವನ್ನು ಅದ್ರೊಳಗ ಐತಲ್ಲ ಮೆಕ್ಕೆಜೋಳ ಒಳಗ, ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ಅದಕ್ಕ ಸ್ಪ್ರೇ ಕೊಡ್ತೀವ್ರಿ ಸರ. ಮೊದಲ ಏನತಿ ಒಂದ್ ಚೋಟಿ ರಾಕಾಗೆ ಒಂದ್ 5-6 ಇದ್ದಾಗ ಒಮ್ಮೆ ಸ್ಪ್ರೇ ಕೊಡ್ತೀವ್ರಿ. ಮತ್ತ ಒಂದ್ ಪುಟ ದೀಡ್ ಪುಟ ಗಂಡೆ ಆಗೋ ಒಂದ್ ಸ್ಪ್ರೇ ಕೊಡ್ತೀವ್ರಿ. 2.5-3 ಪುಟ ಇದ್ದಾಗ ಆಗೋ ಒಂದ್ ಸ್ಪ್ರೇ ಕೊಡ್ತೀವ್ರಿ. ಮುಂದ 3-3.5 ಪುಟಾಗಿಂದ ಆಗೋ ಒಂದ್ ಸ್ಪ್ರೇ ಕೊಡ್ತೀವಿ. ಒಂದ್ 4 ಅಂತ ಸ್ಪ್ರೇ ಕೊಡ್ತೀವ್ರಿ. ಅಂದ್ರೆ ನೀವು ರೋಗಗಳು ಬರೋಕಿಂತ ಮುಂಚೆ ಸ್ಪ್ರೇ ಮಾಡಿ ಆ ರೋಗನ ಹತೋಟಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ? ಹ್ಞೂನ್ರಿ. ಮತ್ತ ಅದ ನಮ್ಗ ಬೆಳಿ ಬರಲ್ಲಂಗನ ಆ ಟೈಪ್ ಕಡಿತಿರ್ತಾವ್ರಿ. ಆ ಹುಳುಗಳು ಬರೋಕಿಂತ ಮೊದಲ ಸ್ವಲ್ಪ ಸ್ಪ್ರೇ ಕೊಟ್ಬಿಡ್ತೀವ್ರಿ. ಅಂದ್ರೆ ನೀವು ಈಗ ಹೇಳ್ತಾ ಇದ್ರಿ ರಾಸಾಯನಿಕ ಒಳಗನ ಮೆಕ್ಕೆಜೋಳನ ಬೆಳಿತಾ ಇದ್ರಿ, ಅದನ್ನ ಸಾವಯವ ಪದ್ಧತಿ ಒಳಗೆ ಮಾಡಬಹುದಲ್ಲ? ಅದ ಮಾಡಬೇಕು ಕರೀರಿ ಕರಿ. ಏನ ಎಲ್ಲಾ ಸ್ವಲ್ಪ ಸಮಸ್ಯೆ ಇದಾವಲ್ರಿ ರೈತರಿಗೆ, ಲೇಬರ್ದ ಒಂದು ಬಾತ್ ತೊಂದ್ರಿ ಐತ್ರಿ. ಇವ ಡೈಲಿ ಗಂಡಾಳ 700 ರೀ, ಹೆಣ್ಣಾಳ 500 ರೈತ ಎಷ್ಟೊತ್ತ ಇದು ಮಾಡುದ್ರಿ? ಈಗ ಭೂಮಿ ಅದಕ್ಕ ಹೊಂದ್ಕೊಂಡಂಗ ಆಗ್ಬಿಟ್ಟದ್ರಿ. ಅದು ಅಂದ್ರೆ ನೀವು ರಾಸಾಯನಿಕನ ಅತಿಯಾಗಿ ಯೂಸ್ ಮಾಡೋದ್ರಿಂದ ಏನಾಗತ್ತ ಅಂದ್ರ ಭೂಮಿಗಿನೂ ವಿಷ ಉಣಿಸಿದಂಗ ಆಕತಿ, ಅದೇ ರೀತಿ ಬೆಳೆಗಳಿಗೂ ವಿಷ ಸಿಗತೈತಿ. ಅದ್ ಮತ್ತ ಹೊಳ್ಳಿ ನಾವೇ ವಿಷ ತಿಂತೀವಲ್ಲ, ಅದ ನಿಮಗೆ ಯಾವ ರೀತಿ ಅನಿಸ್ತೈತಿ? ಅದನ್ನ ನಾವು ಎಲ್ಲರೂ ಕುಡಿಕಿಸಿಂದ ಕಮ್ಮಿ ಮಾಡ್ಬೇಕ್ರಿ. ಅದನ್ನ ಈ ಸದ ಮೂಮೆಂಟ್ ನೋಡಿದ್ರ ಅನ್ನಕ ಬಹಳ ವಿಸ್ಕರ್ನ ತಿನ್ನಂಗ ಆಲದ್ರಿ. ಯಾಕಂದ್ರೆ ಈಗ ಟಿವಿ ಒಳಗೆ ನಾವು ಡೈಲಿ ನೋಡ್ತೀವಿ, ಅಲ್ಲೇ ಹೃದಯ ಇದು ಆತು, ಇಲ್ಲೇ ಆತು, ಹಾಸನ ಒಳಗ ಆತು, ಒಂದ್ ತಿಂಗಳ ಒಳಗ 25 ಆತು, 28 ಆತು. ಈಗ ಇದ್ರ ನಾವು ಏನ ಕೆಮಿಕಲ್ಸ್ ಹೊಡಿತಿಲ್ಲ, ಇದರಿಂದನ ಬರ್ಬೋದು, ಬರ್ತೈತಿ, ಬರ್ಬೋದು, ಯಾಕೆ ಬರತೈತಿ, ಕೆಮಿಕಲ್ಸ್ ಹೊಡೆದಿಂದನ ಬರ್ತೈತಿ. ಆದ್ರೂ ಕಮ್ಮಿ ಮಾಡಕತ್ತಿದ್ವಿ, ಒಂದ್ ಅಂದ್ರೆ 100 ಒಂದ್ 60% ಕೆಮಿಕಲ್ಸ್ ಕಮ್ಮಿ ಮಾಡಿಸಿಂದ 70% ಇದು ಮಾಡ್ಬೇಕು ಅನ್ನೋದೈತ್ರಿ. ಅಂದ್ರೆ ಮುಂದೊಂದ್ ದಿನ ನೀವು ಸಂಪೂರ್ಣ ಸಾವಯವ ಬರಬೇಕಾದ್ರೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಗೆ? ಇದ ಏನ ಇದು ಮಾಡಿಲ್ರಿ, ಆದ್ರೂ ಮನೆ ತಂದೆ ಅವರು ಅವ್ರು ಸ್ವಲ್ಪ ಹೇಳ್ಬೇಕು ಕೇಳ್ಬೇಕ್ರಿ, ಆದ್ರೆ ಅದನ್ನ ಮಾಡ್ಬೇಕು ಅನ್ನೋಂಗಾಯ್ತ್ರಿ. ತುಂಬಾ ಸಂತೋಷ ಗುರ್ನಿಂಗಪ್ಪ ನಾಗಪ್ಪ ಮುತ್ತಕ್ಕನವರವರೇ, ಇಲ್ಲಿ ತನಕ ನಮಗೆ ಹಾಲಿನ ಉತ್ಪಾದನೆ ಬಗ್ಗೆ ಮತ್ತು ಯಾವ ರೀತಿ ರೈತರಿಂದ ತಾವು ಹಾಲು ಖರೀದಿ ಮಾಡ್ತೀರಿ, ರೈತರಿಗೆ ಯಾವ ರೀತಿ ಸಹಾಯ ಆಗತ್ತೆ ಅದರಿಂದ ಅಂತ ತಾವು ಹೇಳಿದ್ರಿ. ಮತ್ತು ಕಬ್ಬು ಬೆಳೆಗಳ ಬಗ್ಗೆ ಹೇಳಿದ್ರಿ, ತೊಗರಿ, ಉದ್ದ, ಮೆಕ್ಕೆಜೋಳ, ಅನೇಕ ಸಮಗ್ರ ಕೃಷಿಯನ್ನು ತಾವು ಬೆಳೆಸ್ಕೊಂಡಿದ್ದೀರಿ. ಮುಂದೆ ಈಗ ರೈತರು ಅಂದ್ರೆ ಯುವ ರೈತರಿಗೆ ಏನಾದರೂ ನೀವು ಕೃಷಿಯನ್ನು ಮಾಡಬೇಕು, ಈ ಹಾಲಿನಿಂದ ಏನಾದರೂ ಉತ್ಪಾದನೆ ಮಾಡಬೇಕು ಅಂತಂದ್ರೆ ಅವ್ರಿಗೆ ಏನು ಮಾಹಿತಿ ಕೊಡ್ತೀರಿ? ಈಗ ಏನಾಯ್ತಿರಲ್ಲ, ಈ ಟೈಪ್ ಮಾಹಿತಿ ಕೊಡ್ಕೋತೀರಿ. ಹೊರಗಿನವ್ರು ಬಂದವ್ರಿಗಿನ್ನು ಹಿಂಗ್ ಮಾಡ್ರಿ ಚಲೋ ಐತಿ, ರೈತಿಗೆ ಮಾಡೋದು ಅದು ಚಲೋ ಐತಿ, ಮತ್ತ ಇದು ಹಾಲಿಂದು ಏನತಿ ಇದು ಚಲೋ ಐತಿ, ಒಟ್ಟು ಮಾಡಿ ಹೊರಗಿನವ್ರು ಬಂದ್ರು ಹೇಳ್ತೀರಿ, ಮಾಹಿತಿ ಕೊಡ್ತೀರಿ ಅವ್ರಿಗೆ, ಹಿಂಗ್ ಈ ಟೈಪ್ ಕವ ಮಾಡ್ರಿ, ಈ ಟೈಪ್ ಬಾಸುಂದಿ ಮಾಡ್ರಿ, ಅನುಕೂಲ ಐತಿ ಮಾಡಿ ಅಂತ ಹೇಳ್ತೀವ್ರಿ. ನಿಮ್ ಜೊತೆ ಯಾರಾದ್ರೂ ರೈತರು ಮಾತಾಡಬೇಕು ಅಂತಂದ್ರೆ ನಿಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀವಲ್ಲ ಸರ್, 8-7-4-0-2-5-8. ಅವರ ನಂಬರ್ ಇನ್ನೊಂದ್ಸರಿ ನಾನು ಹೇಳ್ತೀನಿ, ರೈತರು ಬರ್ಕೋಬಹುದು, 8-7-4-7-9-5-0-2-5-8 ಈ ನಂಬರ್ಗೆ ಕರೆ ಮಾಡಿ ಗುರ್ನಿಂಗಪ್ಪ ನಾಗಪ್ಪ ಮುತ್ತಕ್ಕನವರ್ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇಲ್ಲಿವರೆಗೂ ಗುರ್ನಿಂಗಪ್ಪ ನಾಗಪ್ಪ ಮುತ್ತಕ್ಕನವರವರೇ ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈ ತನಕ ಸಮಗ್ರ ಕೃಷಿ ಹಾಗೂ ಹಾಲಿನ ಉತ್ಪನ್ನಗಳ ತಯಾರಕರಾದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ರೈತ ಗುರುಲಿಂಗಪ್ಪ ನಾಗಪ್ಪ ಮುತಕ್ನವರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ರಾಯ್ ಸಾಳುಂಕೆ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಅಲ್ಲ ಸುಜಾಗ ಬಂದ ಕಾಣಿಸ್ತದ? ಬಂದಳಲ್ಲ, ನೀನೇ ಈ ಕಡೆ ಬಂದಿಲ್ಲ, ಭೇಟ್ ಆಗಿಲ್ಲಪ್ಪ. ಏನ್ ಮಾಡ್ತಿ, ಕೆಲಸ ಇಷ್ಟ ಆಗ್ಯವಲ್ಲ ಬಿಡು. ನೀನ್ ಇವತ್ ನಾಳೆ ಬಾಳ ಬ್ಯುಸಿ ಆಗ್ಬಿಟ್ಟು ಬಿಡು. ಬ್ಯುಸಿ ಅಂತಲ್ಲ, ಏನೋ ಒಟ್ಟು ಟೈಮ್ ಸಿಗೋಣ. ಹೋಲ್ ಬಿಡು ರಾಜಣ್ಣ, ಹೆಂಗದಿ ನಾನೇ ಕೇಳ್ತೀನಿ ಹೇಳು. ನೋಡಿ ನೋಡು ಇದು ಬರಬ್ಬರು. ನಾನ್ ತು ಆರಾಮಿದ್ದೀನಿ, ನೀ ಹೆಂಗಿದ್ದೀನಿ? ನಾನು ಆರಾಮಿದ್ದೀನಿ. ಆರಾಮಿದ್ದೀನಿ ಯಾವ ಬಂದಿ ಊರಿಂದ? ನಾನು ಬಂದೆ. ಒಂದ್ ಪ್ರಶ್ನೆ ಕೇಳ್ತೇನೆ ಶೋಭಾ, ಬರ ಮುಂದ ಇಕ್ಕಿ ನಾಕಿ ಏನೋ ಒಂದ್ ಉತ್ತರ ಕೊಡ್ತಾ, ನೀ ಹೇಳ್ಬೇಕು ಕರೆಕ್ಟ್. ಅಕ್ಕಿ ಬಂದದಕ್ಕೆ ನಾ ಹೆಂಗ ಉತ್ತರ ಹೇಳ್ಬೇಕು ನೀ ಕೇಳ ಕೇಳ ಏನದ? ಹೌದಲ್ಲ, ಅಕ್ಕಿ ಬರ ಮುಂದ ಅಕ್ಕಿನ ಬಟ್ಟಿ ಎದುರಾಯ್ ತಗೊಂಡ್ ಬಂದಳ. ಹೌದ, ನಾ ಹೇಳಿದ್ರೆ ನಿನ್ ನಂಬಿಕೆ ಬರ್ತದಿಲ್ಲಪ್ಪ, ಅಕ್ಕಿನ ಕೇಳ್ಬಿಡು. ಮತ್ತೆ ನಾರ ಕೈ ಚೀಲ ತಂದಿ ನೋಡಪ್ಪ, ಮೊದಲು ನಮ್ಮ ಅವ್ವ ಎಲ್ಲ ಹೊಲ್ದಿಟ್ಟಿಲ್ಲಲ್ಲ ಕೈ ಚೀಲ, ಈಗೆಲ್ಲ ಹೊರಗೆ ತೆಗ್ದೇವಿ. ತೆಗ್ದು ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕಂತಾರೆ, ಪಕ್ಕಾ ಮಾಡಿ ನಾ ಕೈ ಚೀಲದ ತಗೊಂಡ್ಬಂದಿ. ನಾನು ಪ್ಲಾಸ್ಟಿಕ್ ಹಾಕೊಂಡು ಬಂದಿಲ್ಲ. ಹೌದು, ಬಟ್ಟೆ ಇಲ್ಲ ಇಲ್ಲ. ಶೋಭಕ್ಕ ಹೇಳೋದಲ್ಲ, ಬರಬರ್ ಮಾಡ್ಯಾಳ ಅಲ್ಲ ಮಾಡಿದ್ದೀನಿ ಹೇಳ. ಈಗ ಇದೇನದ ಗುರ್ತು, ಇದು ಇಷ್ಟು ಒಂದು ಹೆಡೇಕ್ ಅದ ಅಂದ್ರೆ ಎಲ್ಲರಿಗೂ ಸಮಸ್ಯೆ ಅದ. ನಾವೇನಂದ್ರೆ ಕಳೆದ ಕೆಲವಾರು ವರ್ಷಗಳಿಂದ ಈ ಪ್ಲಾಸ್ಟಿಕ್ ಅನ್ನ ಸಾವಕಾಶ ಉಪಯೋಗ ಮಾಡಿ ಮಾಡಿ ಮಾಡಿ ಅದ್ ಹೆಂಗಾಗಿದೆ ಅಂದ್ರೆ ಪ್ಲಾಸ್ಟಿಕ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಾಗಿಬಿಟ್ಟಿದೆ. ಪ್ಲಾಸ್ಟಿಕ್ ಇರಲಾರ್ದೆ ಇರ್ಲಿಕ್ಕೆ ಆಗಂಗಿಲ್ಲನೋ ಅನ್ನೋ, ಬದುಕಲಿಕ್ಕೆ ಆಗೋದಿಲ್ಲ ಅನ್ನಂಗ ಆಗ್ಬಿಟ್ಟಿದೆ. ಎಲ್ಲಾ ಪ್ಲಾಸ್ಟಿಕ್ ಮೇ, ಪ್ರತಿಯೊಂದು ವಸ್ತುನು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ನೀ ಬಕೆಟ್ ತಗೋ, ಜಗ್ ತಗೋ, ಮಗ್ ತಗೋ, ಇನ್ನೊಂದ್ ತಗೋ, ಮತ್ತೊಂದ್ ತಗೋ. ಅಲ್ಲಪ್ಪ, ಅಂತವ್ ತಗೊಂಡ್ರೆ ನಡೀತದ ಇನ್ನ? ಯಾಕಂದ್ರೆ ಅವು ಕರಗ್ತಾವ ಕರಗ್ತಾವ ಕರಗ್ತಾವ ಮತ್ತೆ ಉಪಯೋಗ ರೀಸೈಕಲ್ ಮಾಡಬಹುದು, ಮಾಡ್ಲಿಕ್ ಬರ್ತದ. ಈ ಪ್ಲಾಸ್ಟಿಕ್ ಬ್ಯಾಗ್ ಗಳದಾವ ನೋಡು, ಕ್ಯಾರಿ ಬ್ಯಾಗ್, ಸಣ್ಣ ಸಣ್ಣ ಕರಿವು, ಕೆಂಪ, ಬಿಳಿ, ಹಸರ, ನೀಲಿ, ಕಲರ್ ಕಲರ್ ತೆಳ್ಳನು ಬರ್ತಾವಲ್ಲ, ಅವು ಬಹಳ ಡೇಂಜರ್ ನೋಡವ. ಇದು ಬಹಳ ಬಹಳ ಡೇಂಜರ್ ಅದ, ಮತ್ತೆ ಎಲ್ಲರಿಗೂ ಸಮಸ್ಯೆ ಮಾಡಿ. ಅದ್ರೊಳಗೂ ವಿಶೇಷವಾಗಿ ಸುಜಾತ ಹೇಳ್ಬೇಕಂತಂದ್ರ, ಈ ಜಲಚರಗಳೇನೋ ಅಲ್ಲ ಅಂದ್ರೆ ನದಿಯೊಳಗ ಸಮುದ್ರದೊಳಗ ಏನು ಪ್ರಾಣಿಗಳಿರ್ತಾವ, ಅವಕ್ಕಂತೂ ಇಷ್ಟು ಸಮಸ್ಯೆ ಆಗ್ಲಿತ್ತದ ಅಂತಂದ್ರೆ, ನಾವು ಪ್ರತಿ ದಿವಸ ಏನು ಯೂಸ್ ಮಾಡ್ತೀವಿ, ನಾವು ನಮ್ ಡ್ರೈನೇಜ್ ಹೋಗಿರ್ತೀವಿ, ಅದು ನಾಲಿ ಹರ್ಕೊಂಡೋಗಿ ನದಿ ಸೇರ್ತದ, ನದಿ ಹರ್ಕೊಂಡೋಗಿ ಎಲ್ಲಿಗೆ ಹೋಗ್ತಿರೋಳು ಸಮುದ್ರಕ್ಕೆ. ಮಣ್ಣೊಬ್ರು ಹೇಳುತ್ತಿದ್ರು ತಜ್ಞರು, ಪ್ರತಿ ವರ್ಷ ನಮ್ದೊಂದೇ ದೇಶ ಅಲ್ಲ, ಎಲ್ಲಾ ದೇಶಗಳಿಂದ ಸಾವಿರಾರು ಟನ್, ಕೋಟಿ ಗಟ್ಟಲೆ ಟನ್ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಗಳು ನಾವು ಸಮುದ್ರದಾಗ ಹಾಕ್ಲಿತ್ತೀವಿ. ಅಂದ್ರೆ ಸಮುದ್ರ ಪ್ರಾಣಿಗಳು ಏನಿರ್ತಾವಲ್ಲ ಅವಕ್ಕೆ ಸಹಿತ ನಾವು ಬದುಕಲಿಕ್ಕೆ ಆಸ್ಪದ ಮಾಡಿಕೊಡ್ಲಾರ್ದಂಗ ಆಗ್ಬಿಟ್ಟದೆ. ಹಂಗಾಗ್ಬಿಟ್ಟು ನಮ್ ನಿಸರ್ಗ ಹಾಳು ಮಾಡಕತ್ತೀವಿ ಅನ್ಬಹುದು, ಹಾಳು ಮಾಡ್ಲಿತ್ತು ನಾವು. ಇನ್ನೊಂದ್ ಏನಂತಂದ್ರ, ಈ ಕ್ಯಾರಿಬಿಯನ್ ಒಳಗ್ ಹೋಗ್ತಾರ ಸಮುದ್ರದಾಗ, ಅದು ತನ್ನ ಬಾಯಿ ತೆರ್ಕೊಂಡು ಹೋಗುದು, ನೀರಿದ ಕುಲ್ಲ ಹೋಗ್ತದ, ಅದ್ರೊಳಗ ಒಂದ್ ಮೀನ ಬಂದ್ ಸಿಕ್ಕಿಬಿಡ್ತಂತ, ಮಾರಿಯರ ಸಿಕ್ಕಿಬಿಡ್ತದ, ಇನ್ನೊಂದು ಈ ಕೈಯರ ಸಿಕ್ಕಿಬಿಡ್ತದ, ಏನ ಸಿಕ್ಬಿಡ್ತ ಸಿಕ್ಬಿತ್ತ ಒದ್ದಾಡ್ಬೇಕ, ಅದು ಬಿಚ್ಕೊಳಿಗೆ ಬರುದಿಲ್ಲ, ಅದ ಹಂಗ ಸತ್ತು ಹೋಗ್ಬೇಕ. ಹಿಂಗ ಹಲವಾರು ಪ್ರಾಣಿಗಳಿಗೆ ಮಾರಕ ಆಗ್ಬಿಟ್ಟದ. ಆಮೇಲೆ ಅಲ್ಲಿ ಒಳಗಿರುವಂತ ವಾತಾವರಣ ಹಾಳು ಮಾಡ್ಲಿ. ಆಮೇಲೆ ಅದ್ರೊಳಗು ವಿಶೇಷವಾಗಿ ಇವನ್ ನೀರಿನ ಬಾಟ್ಲಿ ಅಲ್ಲ, ನೀರಿನ ಬಾಟ್ಲಿ, ಆಮೇಲೆ ನಾವು ಗ್ಲಾಸ್ ಯೂಸ್ ಮಾಡ್ತೀವಿ, ಅವನು ಸಹಿತ ಸಮುದ್ರಕ್ಕೂ ಸೇರ್ಲಿತಾವ. ಈಗ ಮದುವೆಗಳ ಗ್ಲಾಸ್ ಹೌದಲ್ಲ, ಅವು ಸಹಿತ ದೊಡ್ಡ ಸಮಸ್ಯೆ. ಆಮೇಲೆ ಈ ಸಮುದ್ರ ದಂಡಿಗೆ ಈ ಉಸ್ಕಿನೊಳಗ ಎರಡೆರಡು ಮೀಟರ್, ಮೂರು ಮೀಟರ್, ನಾಲ್ಕು ಮೀಟರ್ ಒಳಗ ಸಹಿತ ಪ್ಲಾಸ್ಟಿಕ್. ಯಾಕಂದ್ರ ಸಮುದ್ರ ದಂಡಿಗೆ ಹೋಗಿ ಕೂತಿರ್ತದಪ್ಪ ಮಂದಿ ನೋಡ್ಕೊತ, ಮತ್ತ ತಿಂಡಿ ತಿಂದಿದ್ದಿರ್ತಾವ ಒಯ್ದಿರ್ತಾರ, ಪ್ಲಾಸ್ಟಿಕ್ ನಾಗೆ ಒಯ್ದಿರ್ತಾರ, ಅಲ್ಲೇ ಹೋಗಿದ್ರು, ಅದೇ ಪ್ಲಾಸ್ಟಿಕ್ ನೊಳಗೆ ಹಾಕೊಂಡು ತಿಂತಾರ, ಅವು ಅಲ್ಲೇ ಹೋಗಿತಾರ. ಮತ್ತೆ ಮತ್ತೆ ಎರಡೆರಡು ಮೀಟರ್ ತನಕ ಆಗ್ಲಿಕ್ಕೆ ಸಾಧ್ಯನೇ ಅದು. ಆಮೇಲೆ ನಾನು ಈ ಸುಜಾತ ಅಂತವ್ರೇನು ಸಣ್ಣವ್ರ ಅದರ ಹೆಂಗದಾರ, ಇವರು ಒಂದು ಜವಾಬ್ದಾರಿ ಬಹಳ, ಯಾಕಂತಂದ್ರ ಇವರಿಂದ ಮುಂದ್ ಬಹಳ ಬದುಕೋರು, ಇವ್ರಲಿಂದ ಕಲಿಬೇಕಾದ ಸಾಕಷ್ಟು ಜನರ ಹಿಂದ ಪೀಳಿಗೆ ಬರ್ತಿರ್ತದ. ಹೌದಲ್ಲ, ಅದಕ್ಕ ಈ ಒಂದು ಪರಿಸರ ಹಾಳಾಗೋದು ಈ ಪ್ಲಾಸ್ಟಿಕ್ ಲಿಂದ ಏನಾಗ್ಲಿತ್ತದಲ್ಲ, ಇದು ನಮ್ಮಿಂದ ಹೆಂಗ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ವಿಚಾರ ಮಾಡೋಣ. ಹೌದು, ನಾನು ಮೊನ್ನೆ ಮೋದಿ ಅವರ ಭಾಷಣ ಎಲ್ಲ ಕೇಳಿದ್ಮ್ಯಾಗ ನಮ್ ಗೆಳತರ ಜೋಡಿ ಎಲ್ಲ ಮಾತಾಡೀನಿ, ನಾವೆಲ್ಲರೂ ಸೇರಿ ನಾವು ಪ್ಲಾಸ್ಟಿಕ್ ನಿಷೇಧ ಮಾಡಮಿ ಅಂತ ಹೇಳಿನಿ. ಏನು ಮಾಡಕ್ಕೆ ಹ್ಯಾಂಗ್ ಮಾಡಕ್ಕೆ ಅಂದ್ರೆ, ಎಲ್ಲರೂ ನಾವು ಮಾರ್ಕೆಟ್ ಹೋಗಕ್ ಕೈ ಚೀಲ ಒಯ್ಯೋದು, ಈ ಬಾಟ್ಲಿ ನೀರ ತಗೊಂಡ್ವಿ ಅಂದ್ರ ಅವು ಅಲ್ಲಿ ಇಲ್ಲಿ ಒಗೆಯೋದ್ ಬೇಡ, ಬೇಕಾದ್ರೆ ಅದು ಮತ್ ಯೂಸ್ ಮಾಡ್ಕೊಳ್ಳೋ, ಇಲ್ಲಾಂದ್ರೆ ರೀಸೈಕ್ಲಿಂಗ್ ಕೊಡ್ಬಹುದು. ಹಂಗ ಮತ್ತೆ ಯಾವ್ದೇ ಸಣ್ಣ ಚೀಲಗಳು ಅಂತ ಇರ್ತಾವಲ್ಲ ಕ್ಯಾರಿ ಬ್ಯಾಗ್, ಅವು ಅಂತ ಒಟ್ಟ ಯೂಸ್ ಮಾಡೋದೇ ಬೇಡ, ನಾವು ಮನೆಯಿಂದನೇ ಕೈ ಚೀಲ ಒಯ್ಯಮಿ, ಅದನ್ನೇ ಉಪಯೋಗ ಮಾಡೋಣ. ಅದೇ ಉಪಯೋಗ ಮಾಡಮಿ, ಬರೋಬ್ಬರಿ ಅದ ಬಿಡು, ನಮಗ್ ತಿಳಿದ್ ಮತ್ ಮಂದಿಗೂ ಹೇಳಮಿ ಅಂತ ಹೇಳಿನಿ. ಗೆಳತರೆಲ್ಲ ಹ್ಞೂ ಅಂದ್ರ ನೋಡಿ, ನೀವೇನ್ ಮಾಡ್ರಿ, ನೀವ್ ಗೆಳತರ ಇದ್ದಿಲ್ಲ ಎಂಟು ಮಂದಿ ಏನು, ಮೊದಲು ಇದು ನೀವು ಒಂದು ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡ ಮೇಲೆ ನಿಮ್ ರೂಢಿ ಆದ್ರೆ ಇನ್ನೊಬ್ರಿಗೆ ಹೇಳಿಲ್ಲ ಅಂತಂದ್ರೆ ಏನಕ್ಕೆ ಬಹಳ ಹೇಳ್ತಾ ಬಿಡು. ಅಲ್ಲ ತಂಗಿ, ನೀವೇನ್ ಇದು ವಿಚಾರ ಮಾಡಿರಲ್ಲ, ಇದು ಚಲೋದ, ಆದ್ರೆ ನೀವ್ ಮಂದಿಗೆ ಹೇಳಲಿಕ್ಕೆ ಹೋದ್ರೆ ಅಂದ್ರೆ ಬೈತಾರ ನಿಮ್ಗೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಾ ಏನ್ ಹೇಳ್ತೀನಿ ಕೇಳು, ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಲ್ಲರ ಹೋಗ್ತಿರ್ತಿರಲ್ಲ ಅಂತ ಪ್ಲಾಸ್ಟಿಕ್ ಕಾಣಿಸ್ತಾವಿಲ್ಲ, ಆ ಪ್ಲಾಸ್ಟಿಕ್ ಗಳನ್ನ ಆರಿಸ್ಕೊತ ಹೋಗ್ಬೇಕು ನೀವು. ಹೋದ್ರಿ ಅಂತಂದ್ರ ನೋಡಿದವ್ರ ಏನಂತಾರ, ಓ ನಾವ್ ಪ್ಲಾಸ್ಟಿಕ್ ಹೋಗದಕ್ಕೆ ಇವ್ರು ಆರಿಸ್ಕೊಂಡು ಒಂದ್ ಕಡೆ ಹಾಕ್ಲಿಕ್ಕತ್ತಾರ ಅಂತ ಹೇಳಿ ತಿಳ್ಕೊಂಡು ಹಾಕೋದನ್ನ ಕಡಿಮೆ ಮಾಡ್ತಾರ. ಅದ್ರಾಗ ಇನ್ನೊಂದಂದ್ರೆ ಮೊದ್ಲು ನಾವ್ ಹೆಣ್ಮಕ್ಳೆಲ್ಲ ಮನೆಗೆ ಏನ್ ಬಾಂಡೆ ತಿಕ್ಕಿ ಮುಸುರಿ ಎಲ್ಲ ತೆಗೆದು ಅದ್ರ ಹಾಕ್ತಿವಿ, ಕಸ ಚೆಲ್ತೀವಿ, ಅದ್ರಾಗ ಹಾಕೋದು ಬಿಟ್ ಬಿಟ್ಟಿನ ಅಂತ. ಇದು ಬಹಳ ಚಲೋ ನೋಡ್, ಯಾಕಂತಂದ್ರ ಈ ಪ್ಲಾಸ್ಟಿಕ್ ಲಿಂದ ಶೋಭಕ ಈ ಮುಸುರಿ ಏನ್ ಒಳಗ್ ಹಾಕ್ತಿವಿ ನೋಡು, ಅಥವಾ ಏನೇ ತಿನ್ನೋ ದಿನ ಒಳಗ್ ಹಾಕಿ ನಾವ್ ಒಗಿತೀವಿ ಹೊರಗ, ಈ ದನಗಳು ತಿಂತಾವ, ಆಕಳು ತಿಂತಾವ, ಎಮ್ಮಿ ತಿಂತಾವ, ಇದರಿಂದ ಏನಾಗ್ತಿಳು ಅವ್ರ ದೇಹದೊಳಗ ಹೊಕ್ಕಿ ಬಿಡ್ತದ, ಉಸಿರು ಗಟ್ಟತದ, ಸಾಯ್ತಾವ. ಡಾಕ್ಟರ್ ಹೇಳ್ತಿದ್ರು ಒಂದೊಂದು ಆಕಳ ಹೊಟ್ಟಿಯೊಳಗಿಂದು ಎರಡೆರಡು ಕಿಲೋ ಮೂರ್ ಕಿಲೋ ನಾಲ್ಕ ಕಿಲೋ ಪ್ಲಾಸ್ಟಿಕ್ ತೆಗೆದಾರ ತೆಗೆದಿರ್ತಾರ ಬಿಡು. ಯಾಕಂತಂದ್ರೆ ಈಗ ಮನೆಯೊಳಗೆ ಕಟ್ಟಿದಂತ ದನಗಳು ಒಂದ್ ಸ್ವಲ್ಪ ಕಾಳಜಿ ಮಾಡಿರ್ತದ, ಅವಕ್ಕೆ ಅದನ್ನ ಹಾಕಿರಂಗಿಲ್ಲ. ಯಾಕಂದ್ರೆ ಅವ್ರ ಮುಸುರಿ ಬ್ಯಾರೆ ಮಾಡಿರ್ತಾರ, ಮುಸುರಿ ಒಂದ್ ಮಂತನಿಗೆ ಹಾಕಿಬಿಟ್ಟಿರ್ತಾರ, ಅವು ಕುಡಿತಾವ, ಅವ್ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಆಸ್ಪದ ಸಿಗಂಗಿಲ್ಲ ಅವಕ್ಕ. ಈಗ ಜಂಗಲಿ ದನಗಳಂತ ಬಿಟ್ಟಿರ್ತಾರ ನೋಡು, ಊರಾಗ ಸುಮ್ನೆ ಓಡಾಡ್ತಿರ್ತಾವ ಅವು. ಅಂತ ದನಗಳು ಎಲ್ಲರೆ ಪ್ಲಾಸ್ಟಿಕ್ ಕಾಣಿಸ್ತು, ಇಂಥವು ವಾಸನೆ ಬಂದು ಅಂತಂದ್ರೆ ಅವು ಆ ಆಹಾರ ತಿನ್ಲಿಕ್ ಹೋಗಿ ಅದನ್ನ ಪ್ಲಾಸ್ಟಿಕ್ ತಿಂದ್ ಬಿಡ್ತಾವ, ಗೊತ್ತೇ ಆಗಂಗಿಲ್ಲ ಅವಕ್ಕೆ ತಿಂದ್ಬಿಡ್ತದ. ಮೊನ್ನೆ ಕೇಳಿ ನಾನು, ಮನಿ ದನ ಆದ್ರೂ ಮೇಸ್ಲಿಕ್ ಹೋದಾಗ ಅವು ತಿಂತಾವ, ಒಂದ್ಸಲಿ ಕಣ್ಣಿ ಬೀಳಾರ ತಿಂದ್ಬಿಟ್ಟಿರ್ತೀವಿ. ನಾವು ಮನೆ ಕಾಳಜಿ ಮಾಡ್ತೀವಿ, ರೋಡ್ ಮೇಲೆ ಎಲ್ಲಿ ಕಾಳಜಿ ಮಾಡೋದು. ಆಮೇಲೆ ಮನ್ನೊಬ್ರು ರೈತರು ಹೇಳ್ತಿದ್ರು ಶಿವಕ ಏನಂತ ಏನಂತಂದ್ರೆ, ಹೊಲಕ್ಕ ತಿಪ್ಪಿ ಗೊಬ್ಬರ ಹಾಕಿವ್ರಿ, ಆ ತಿಪ್ಪಿ ಗೊಬ್ಬರಕ್ಕಿಂತ ಬರೀ ಪ್ಲಾಸ್ಟಿಕ್ ಕಾಣಿಸ್ತದೆ. ಹೌದೌದು, ತಿಪ್ಪೆಗೆಲ್ಲ ಮತ್ತೆ ಸಾಕಷ್ಟು ಅದೇ ಬಿದ್ದಿರ್ತದೆ, ಮನೆ ಯೂಸ್ ಮಾಡಿದ್ ಮತ್ತೆ ಅಲ್ಲೇ ಒಯ್ದು ಹೋಗಿಬೇಕಲ್ಲಪ್ಪ. ಹೊಲ ಎಲ್ಲ ಬರೀ ಪ್ಲಾಸ್ಟಿಕ್ ಹಾಕಿದಂಗ ಆಗ್ಯದ ಹೊಲದಾಗೆಲ್ಲ ಅನ್ನಂಗಾಯ್ತು. ಅರೆ ಅದನ್ನೊಂದಿಷ್ಟು ಸೋಸಿ ಹಾಕಿದ್ರೆ ಚಲೋ ಇತ್ತು ಅನಿಸ್ತದ ನನಗ. ಹೌದಲ್ಲ, ಅಂತಂದ್ರ ನಾವು ನಮ್ಮ ಮನೆಯಿಂದ ನಾವು ಕಸ ಹಾಕ್ತಿವಲ್ಲ ಅದು ಒಯ್ದು ನಾವು ತಿಪ್ಪೆ ಹಾಕಿದ್ರೆ ತಿಪ್ಪೆ ಮತ್ತೆ ಪ್ಲಾಸ್ಟಿಕ್ ಮೇ ಆಗ್ತದೆ. ಯಾಕಂದ್ರೆ ಹೇಳ್ತಾರ ಇಂತ ಕ್ಯಾರಿ ಬ್ಯಾಗ್ ಇರುವಂತ ಪ್ಲಾಸ್ಟಿಕ್ ಅಂದ್ರೆ ಬಾರಿ ಪ್ಲಾಸ್ಟಿಕ್ ಇರೋದಿಲ್ಲ, ಅದು ರೀಸೈಕಲ್ ಆಗೋದಿಲ್ಲ, ಆಗ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು ಅಂತ. ಆಗಲ್ಲ, ಬಹಳಷ್ಟು ವರ್ಷಗಳೇ ಬೇಕದು ಬೇಕು ಅಂತ. ಅದರಿಂದ ಈ ಟೆಂಪರೇಚರ್ ಸಹಿತ ಹೆಚ್ಚಾಗ್ಲಿಕ್ಕೆ ಇದು ಅಂತ ಕೆಲವರು ಹೇಳ್ತಿರ್ತಾರೆ. ಹೌದಿಲ್ಲ, ನಾವ್ ಅದಕ್ಕೆ ಇನ್ಮೇಲೆ ಅಲರ್ಜಿ ಆದಾಗ ಅಂತ ತಿಳ್ಕೊಂಡ್ಬಿಡುವ. ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ, ಅಲರ್ಜಿ ಅದೇ ಅಲರ್ಜಿ ನಾವ್ ಯಾವ ಮಾಡ್ತೀವಿ ಯಾವ್ದೋ ಬೇಡ. ಹೌದಿಲ್ಲ, ಹಂಗ ನಾವೆಲ್ಲರೂ ಪ್ಲಾಸ್ಟಿಕ್ ಅಂದ್ರೆ ಅಲರ್ಜಿ ಮಾಡ್ಕೊಳ್ಬೇಕು. ಮರಿನ್ ಮಂದೆಲ್ಲ ಎಂತ ಚಂದ ಡಿಸೈನ್ ಡಿಸೈನ್ ಚೀಲಗಳ ಹೊಲ್ದಿಡ್ತಿದ್ರಪ್ಪ, ಹೆಣಕಿ ಹಾಕಿ ಬೇರೆ ಹೆಣಕಿಲಿಂದ ಡಿಸೈನ್ ಮಾಡೋರು ಅವರು, ಸ್ವಸ್ತಿಕ್ ಮಾಡೋರು, ನವಿಲ್ ಮಾಡೋರು, ಕುಂಡ ಮಾಡೋರು, ಏನೆಲ್ಲ ಡಿಸೈನ್ ಮಾಡ್ತಿದ್ರು, ಎಂತವೆಲ್ಲ ಮಾಡ್ತಿದ್ರು. ಈಗ ಆ ಕಲೆ ಒಂದು ಹೋಯ್ತಾ, ಕಲೆ ಹೋಯ್ತು. ಆಮೇಲೆ ಬಟ್ಟಿಲಿಂದನೆ ಬಟ್ಟಿಲಿಂದ ಮಾಡ್ತಿದ್ರು ಬಟ್ಟೆ ಚೀಲಗಳಿಗೆ, ಬಟ್ಟಿ ಹಚ್ಚಿ ಡಿಸೈನ್ ಮಾಡಿ ಹೊಲೆಯವರು. ಅವ್ ಸಹಿತ ಒಂಥರ ಚಂದ ಅನಿಸ್ತದೆ, ಅದಕ್ಕೆ ಪ್ಯಾಚ್ ವರ್ಕ್ ಅಂತಿದ್ರು ಅವ್ರು. ಹೌದು ನೋಡಿ, ಪ್ಯಾಚ್ ಅಂದ್ರೆ ಬಟ್ಟಿನೇ ಪ್ಯಾಚ್ ಮಾಡೋದು, ಹಂಗ ಅಂತವೆಲ್ಲ ಡಿಸೈನ್ ಮಾಡಿ ಮಾಡಿ ಹೊಲಿತಿದ್ರು. ದಪ್ಪನ್ ಲಾಡಿ ಬರ್ತಾವಲ್ಲ, ಅದರಲ್ಲಿಂದ ಹೂಗಳು ಮಾಡಿ ಮಗ್ಗಿ ಮಾಡಿ ಅದನ್ನೊಂಥರ ಮಾಡುತ್ತಿದ್ರು. ಶುಭಗ, ಈಗ ನನಗೊಂದು ವಿಚಾರ ಬಂತು. ಏನ್ ಬಂತು? ನಿನಗೊಂದು ಸ್ವ ಉದ್ಯೋಗ ಹಾದಿ ಹೇಳ್ತು. ಏನಪ್ಪ ಅದು? ಎಲ್ಲ ಹೇಳಿದಂತ ಕೂಡ ನನಗೆ ಗೊತ್ತದೆ ಅಂತ ಅನ್ಕೊಂಡೇನೆ. ಇಲ್ಲ, ಈಗೇನು ಹೇಳಿದ್ದೆ ನೋಡು, ಇದನ್ನ ತಯಾರು ಮಾಡಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ರಿ. ಮಾಡಬಹುದಲ್ಲ, ಅದನ್ನು ಹೌದಲ್ಲ. ಹೌದೌದು, ಯಾಕಂದ್ರೆ ಹಿಂಗೇನು ಗುರುತಿರ್ಲಾರ್ದಲ್ಲ, ಗೊತ್ತದ ಹೊಸದೇನಲ್ಲ. ಈಗ ಏನಂತಂದ್ರೆ ಇದು ಹೊಸದ, ಈಗ ನಾವೇನು ಈಗಿನ ಯುವಕರಿಗೆ ಕೊಟ್ಟಿವಿ, ಆಮೇಲೆ ನೀವು ಚೀಲ ಎಲ್ಲ ಏನಾದ್ರೆ ಈಗ ಸುಜಾತ ಅಂತ ನಾವು ಕೊಟ್ಟಿವಿ ಅಂತಂದ್ರೆ ಅವ್ರ ಗುಂಪಿನೊಳಗೆ ಇದು ಹೊಸ ಡಿಸೈನ್. ಹೌದಲ್ಲ, ಅವನಕ್ಕೆ ಫ್ರೆಂಡ್ಸ್ ಕರ್ಕೊಂಡು ಬಂದು ಮಾರಾಟ ಮಾಡ್ಬಿಡ್ತಾಳೆ, ಆಮೇಲೆ ಅಕಿನೂ ಕಲಿತಾಳೆ. ಹೌದಲ್ಲ, ಬರೋಬರಿ ಅದು ಬಿಡು, ಬೇಕಾದವ್ರು ಬಂದ್ರಂದ್ರೆ ಕಲಿಸ್ತೀನಪ್ಪ. ನಾ ಅಂತೂ ಒಂದ್ ನಾಲ್ಕು ಮಾಡಿಡ್ತೀನಿ, ನನಗ್ ಬೇಕಂತ ಹೇಳಿ ನಾ ಮಾಡ್ಕೊಂಡಿರ್ತೀನಿ. ಆದ್ರೆ ನಂದು ಗ್ಯಾರಂಟಿ ಇದೆ, ನಾಲ್ಕಂತೂ ನಾ ಮಾರಾಟ ಮಾಡ್ತೀನಿ. ನೀವ್ ಮಾಡ್ತೀಯ? ಒಂದಂತ ನಾ ತಗೋತೀನಿ. ಹೌದಾ, ಹಿಂಗ್ ಖರೀದಿ ಮಾಡೋರಿದ್ರೆ ಬೇಕಾದಷ್ಟು ವ್ಯಾಪಾರ ಆಗ್ತದೆ, ಮನೆ ಕೂತ್ಕೊಂಡಲ್ಲೇ ಗಳಿಕೆ ಆಗ್ತದೆ, ಹೊತ್ತು ಹೋಗ್ತದೆ, ಎಲ್ಲನೂ ಆಗುತ್ತೆ. ಅಂತಂದ್ರೆ ನಾವು ಈ ರೀತಿ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೆಂಗ್ ನಾವು ಮಾಡಬೇಕು, ಆಮೇಲೆ ಪ್ರತಿಯೊಬ್ಬರು ನನ್ನಿಂದ ಈ ಪರಿಸರ ಸಂರಕ್ಷಣೆಗೆ ಏನ್ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತ ಅಂತ ನಾನು ವಿಚಾರ ಮಾಡ್ಬೇಕು. ಶೋಭಕ್ ಏನ್ ಮಾಡ್ತಾಳ, ಸುಜಾತ ಏನ್ ಮಾಡ್ತಾಳ, ಕಲ್ಲಣ್ಣ ಏನ್ ಮಾಡ್ತಾನ, ಮಲ್ಲಣ್ಣ ಏನ್ ಮಾಡ್ತಾನ ಅಂತ ವಿಚಾರ ಮಾಡೋದಿಲ್ಲ. ಅವ್ರು ಮಾಡ್ತಾರ ಬಿಡ್ತಾರ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲ, ಅವ್ರು ಮಾಡ್ಲಿಲ್ಲ ಅಂತ ಅನ್ನೋದನ್ನೂ ಇಲ್ಲ. ಇಲ್ಲ, ಮೊದಲು ನಾನು ಮಾಡಿದ ಮೇಲೆ ಒಂದಿಲ್ಲ ಒಂದ್ಸಲ ಶೋಭಕ್ ನಮ್ಮಲ್ಲಿ ಬರ್ತಾಳ, ಒಂದಿಲ್ಲ ಒಂದ್ಸಲ ಕಲ್ಲಣ್ಣ ನಮ್ಮಲ್ಲಿ ಬರೋಣ ಬಂದಾಗ ಹೇಳೋದು. ನೋಡಪ್ಪ ಕಲ್ಲಣ್ಣ, ನಾ ಹಿಂಗ್ ಮಾಡ್ತಿದ್ದೆ ನಿನ್ನಂಗ, ಇದೀಗ ಬಿಟ್ಟಿನಿ, ಇದು ಹಿಂಗ ಆಗ್ಯದ ನೋಡ್, ಮತ್ ನೀನು ಮಾಡಿದ್ರೆ ಚಲೋ ಆಗ್ತದ ಅಷ್ಟೇ ಅಂತ ಹೇಳಿದ್ರ ಹರಡೋದಿಲ್ವಾ? ಬಿಡು ಅಂದ್ರೆ ಜಗ್ಗೆ ಸಿಟ್ಟು ಬರ್ತದ, ಹರಡತರ. ಏನ್ ಹೇಳುವ? ನಾ ಮಾಡ್ಲಿಕ್ಕತ್ತೀನಿ, ನೀನು ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳೋದಷ್ಟೇ. ಮಾಡಿ ತೋರಿಸಿದಾಗ ಅವ್ರು ಮಾಡಿ ತೋರಿಸು ಮಾಡಂತ ಹರಡ ಮಾಡೋದಿಲ್ಲ, ನಾವು ಮಾಡಿ ನಡೆದಾಗ ಅವ್ರು ತಾವೇ ನೋಡಿ ತಿಳ್ಕೊಂಡ್ಬಿಡ್ತಾರೆ. ನೋಡಪ್ಪ ಹಿಂಗದ ಶೋಭಕ್ಕದಲ್ಲ, ಹಿಂಗ್ ನೀನು ಮಾಡಿದ್ರೆ ಚಲೋ ನೋಡು, ನಿನ್ನ ತಿಳುವಳಿಕೆ ಅದ ಅಂತ ಅಂದ್ಬಿಡು. ಅವ್ ಇಲ್ಲ ಅಂದ್ರೆ ತಿಳುವಳಿಕೆ ಇಲ್ಲ ಅಂತ ಆಗ್ಬಿಡ್ತಾ ಹೌದಲ್ಲ ಅಂತಂದ್ರ. ಹಿಂಗ ಜೀವನದೊಳಗ ನಾವು ಸಾಕಷ್ಟು ನೋಡ್ತೀವಿ. ಆಮೇಲೆ ಇನ್ನೊಂದು ಶಿವಾಗ ಇವು ಒಳ್ಳೇದ್ ಮಾಡಂದ್ರ ನಾವು ಬಹಳ ಟೈಮ್ ತಗೋತೀವಿ. ಈ ಕೆಟ್ಟದ್ ಯಾರ್ ಕಲಿಸ್ತಾರೆ? ಹೌದೌದು, ಯಾರ ಕಲ್ಸದೆ ಬೇಕಾಗಂಗಿಲ್ಲ, ಅದನ್ನ ನೋಡಿದ ತಕ್ಷಣ ಬಂದ್ ಬಿಡ್ತದ ಮನಸ್ಸಿನಾಗ ಅಂತೇಳಿ. ಈಗ ಗುಟ್ಕ, ತಂಬಾಕು, ಬೀಡಿ, ಸಿಗರೇಟ್ ಕುಡಿಯೋದು, ಇವ್ ಯಾರು ಕಲ್ಸ್ಯಾರ? ಯಾರು ಕಲ್ಸ್ಯಾರ? ತಾವೇ ಕಲ್ಕೊಳ್ತಾರೆ. ಆಮೇಲೆ ಇನ್ನೊಂದ್ ತಿಳ್ಕೊ, ನಮ್ಮ ಸಮಾಜ ಏನಂತಂದ್ರೆ ಮುಕ್ತ ಸಮಾಜ ಇಲ್ಲ, ಇವಕ್ಕೆಲ್ಲ ಬೆದರಿಕೆ ಅದ, ಅಂಜಿಕೆ ಅದ. ಇಷ್ಟ ಅದ ಅಂದ್ರೆ ಇಷ್ಟ ಕಲ್ತಾರ? ಇನ್ನು ಗುಲ್ಲ ಇದ್ರ ಹೌದಿಲ್ಲ ಅಂತಂದ್ರ ಕದ್ದು ಮಾಡ್ಲಿಕ್ಕೂ ಇಷ್ಟವರು ಇದು ಮಾಡ್ಕೊಳ್ತಾರ ಅಂತಂದ್ರ ಒಳ್ಳೇದಕ್ಕೆ ಯಾಕೆ ಮಾಡಬಾರ್ದು? ಒಂದ್ ರೀತಿ ನಮ್ ಜನತೆ ಹಂಗೆ ಯಾವಾಗ ಮಾಡ್ಬಿಡಂತೆ ಅದು ಜಾಸ್ತಿ ಮಾಡೋದು. ಹಾ ಹೌದಲ್ಲ, ಅದಕ್ಕ ಇವ್ ನೋಡು ಈ ಪರಿಸರ ಮಾಲಿನ್ಯಕ್ಕ ಈ ಗುಟ್ಕಾ ಚೀಟಿಗಳು ದೊಡ್ಡದ, ಅದು ಇನ್ನೊಂದು ಸ್ಟೈಲ್ ಮೇಲೆ ರೋಡ್ ಮೇಲೆ ನಿಂತು ಕಟ್ ಮಾಡಿ ಬಾಯ್ದ ಹಾಕೊಂಡ್ರೆ ನಾನೇ ಹೀರೋ. ಅದು ದಿವಸ ಹತ್ತು ಪ್ಯಾಕೆಟ್ ತಿಲ್ಲಿ, ಹತ್ತು ಪ್ಯಾಕೆಟ್ಗೂ ಒಂದ್ ಹತ್ತು ಸ್ಟೈಲ್ ಬೇರೆ ಇರ್ತಾವ. ಅದು ಅವ್ರ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ ಪರಿಸರಕ್ಕೂ ಹಾನಿ. ಅಲ್ಲಿ ಇಲ್ಲಿ ಉಗುಳದ ಎಲ್ಲ ನಮ್ದು ದೊಡ್ಡ ಡಿಸೈನ್ ಯಾ ಮೂಲಿ ತಗೋ ಡಿಸೈನ್. ಆಮೇಲೆ ಎಷ್ಟು ನಾರ್ತದ, ಎಷ್ಟು ಹೊಲಸ ಇರ್ತದ. ಈಗ ಅದಕ್ಕಂತಾನೆ ಕೆಲವೊಂದು ಆಫೀಸ್ಗಳು ಕೆಲವೊಂದು ಇದ್ರದಾಗ ಒಂದೊಂದು ಚಲೋ ಮೂರ್ತಿಗಳನ್ನೇ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಹೋದ ಕೂಡಲೇ ಅದನ್ನ ನೋಡಿದ್ರೆ ನಮಗೊಂದು ಇದ್ರ ಭಾವನೆ ಬರಬೇಕು, ಇಲ್ಲಿ ನಾವು ಉಗುಳ್ಬಾರ್ದು ಭಕ್ತಿ ಬರಬೇಕು ಅಂತಂದ್ರ ನಾವು ಇಷ್ಟು ತಿಳುವಳಿಕೆ ಇಲ್ಲದ್ರ ಆಗಿವ ಏನಂತ ನಾವು ವಿಚಾರ ಮಾಡ್ಬೇಕು. ಜಾಣ ಕಿವುಡ ಅಂತಾರಲ್ಲ ಹಂಗ ಎಲ್ಲಾನು ಗೊತ್ತದ, ಗೊತ್ತಿರ್ಲಾರ್ದಂಗ ಇರೋದು. ಉಳಿದಿದ್ದೆಲ್ಲ ಗುರುತದ, ಎಲ್ಲ ಗೊತ್ತಿರ್ತದೆ. ಉಗಿಬಾರ್ದು ಅಂತಾನು ಗೊತ್ತದ, ಉಗಿದ್ರೆ ಹೊಲಸಾಗ್ತದ ಅಂತಾನು ಗೊತ್ತದ, ಆದ್ರೂ ಉಗಿತೀವಿ. ಯಾಕಂದ್ರೆ ಅದು ಯಾರೋ ಒಬ್ರು ಮಾಡಿರ್ತಾರಪ್ಪ, ಮಾಡ್ಯಾರ ಅನ್ಕೊಳ್ಳಿ, ಅಲ್ಲಿ ಮಾಡೋದಲ್ಲಿ ಬಿಡು ಹಾಕ್ಬಿಡೋಣ. ಈ ಕಸನು ಅಷ್ಟೇ, ಅಲ್ಲಿ ಒಗದಾರ ಇಲ್ಲೋ ಆಯ್ತು, ನಮ್ದಿಷ್ಟ ಅಲ್ಲೇ ಬೀಳ್ಲ. ನೀವ್ ಹೋಗಿದ್ವಿ, ಅವ್ರ ಹೋಗಿದ್ವಿ, ಇವ್ರ ಹೋದ್ರು ಬೆಳಗಾದ್ರೆ ಒಂದು ಕುಂಪೆ ಆಗ್ಬಿಡ್ತದೆ. ಅದಕ್ಕೆ ಹೇಳ್ತಿಲ್ಲ ಹೊಲಸ ಮಾಡೋದು ಬಹಳ ಸರಳ. ಹೌದು, ಅದೇ ಜಾಗ ನಾವು ಸ್ವಚ್ಛ ಮಾಡ್ಬೇಕಂದ್ರೆ ಆಳ್ಬೇಕು. ನಾವು ಬಹಳಷ್ಟು ಎಲ್ಲರೂ ಸೇರ್ಕೊಂಡು ಇದು ಮಾಡಿಕೊಂಡು ಅದನ್ನ ಸ್ವಚ್ಛ ಮಾಡ್ಬೇಕಾಗ್ತದೆ. ಸ್ವಚ್ಛ ಮಾಡಿದ್ರೆ ಸಹಿತ ಆ ಗುಟ್ಕಾ ಉಗುಳಿದ ವಾಸನೆ ಹೋಗಂಗಿಲ್ಲ, ಅದು ವರ್ಷಗಟ್ಟಲೆ ಹೋಗುದಿಲ್ಲ ಅಂತ ಅನಿಸ್ತದೆ. ವಾಸನೆನು ಹೋಗಲ್ಲ, ಕಲಿನೂ ಹೋಗಲ್ಲ, ಕಲಿನೂ ಹೋಗುದಿಲ್ಲ. ಸುಣ್ಣ ಹಚ್ಚಿದ್ರೆ ಸಹಿತ ಮತ್ತೆ ಎದ್ದು ಕಾಣಿಸ್ತಿರ್ತದೆ. ಅದಕ್ಕೆ ಅಲ್ಲ ಅದು ಕಲರ್ ಹೋಗಂಗಿಲ್ಲ, ಅಬ್ದಾಗಂಗಿಲ್ಲ ಅಂತ ಅನ್ನೋದೊಂದು ಬೇರೆ ವಿಷಯ. ಈಗ ಅವರಿಗೇನೆ ಎಷ್ಟು ತ್ರಾಸ ಆಗ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ನಾ ಇದೇ ಹೇಳ್ತೀನಿ ಶೋಭಕ, ಒಂದು ಬಾಡಿ ಮೇಲೆ ಉಗುಳಿದ್ದು ಕಲಿ ಹೋಗೋದಿಲ್ಲ, ಒಳಗ್ ಹೋಗಿದ ಕಲಿ ಹೆಂಗ ಹೋಗ್ಬೇಕು? ಅಲ್ಲರೇ ನೋಡ್ಬೇಕು ಅವ್ರು ತಿಂದವ್ರದ್ದು ಇಷ್ಟು ಕೆಟ್ಟದಾಗ ಕಾಣ್ತಿರ್ತಾವು ಮತ್ತ ಅಂತಂದ್ರ ಒಳಗದು ಹೋಗಿ ಒಳಗಿಂದ ಇದಾದಾಗ ಎಷ್ಟು ಕಲೆ ಮಾಡ್ಲಿ.